ನಮಸ್ಕಾರ, ಧನ್ಯವಾದಗಳು ಸರ್. ಇದುವರೆಗೆ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಆರ್ಬಿ ನೆಗಳೂರ್ ಅವರಿಂದ ಕೃಷಿ ವಿಜ್ಞಾನ ಕೇಂದ್ರದ ಚಟುವಟಿಕೆಗಳ ಕುರಿತು ಮಾತುಕತೆ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಸ್ ರೂಳಿ. ಇನ್ನು ಮುಂದೆ ಕೇಳಿ, ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ಸಕಾರ ರಾಮಚಂದ್ರ ಗೋವಂಡೆ ಅವರಿಂದ ಸಾವಯವ ಕೃಷಿ ಅನುಭವ ಕುರಿತು ಸಂದರ್ಶನ. ಮಣ್ಣಿನ ಮಗ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಜಮಖಂಡಿ ತಾಲೂಕು ಸಾವಳಗಿ ಗ್ರಾಮದೊಳಗೆ ಇದ್ದೀವಿ. ಸಾವಳಗಿ ಒಳಗೆ ಏನು ರೈತರಿದ್ದಾರೆ ಅವರ ಅನುಭವಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಈ ಮೂಲಕ ನಾವು ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ನಮ್ಮ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಸಾವಳಗಿ ಗ್ರಾಮದ ಸಖಾರಾಮ್ ರಾಮಚಂದ್ರ ಗೋವಂಡೆ ಅವರು ನಮ್ಮ ಜೊತೆಗಿದ್ದಾರೆ. ಹಿರಿಯ ರೈತರು, ಸುಮಾರು ವರ್ಷಗಳಿಂದ ಅವರು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸಣ್ಣ ರೈತರು, ಕಡಿಮೆ ಜಮೀನದ, ಅಷ್ಟೇ ಜಮೀನಿನೊಳಗೆ ಅವರು ಸಾವಯವ ಕೃಷಿಯನ್ನು ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ ಸಖಾರಾಮ್ ಗೋವಂಡೆ ಅವರೇ. ನಮಸ್ಕಾರ. ಎಷ್ಟು ವರ್ಷಗಳಿಂದ ತಾವು ಕೃಷಿಯೊಳಗಿದ್ದೀರಿ? ನಾನು 45 ವರ್ಷದಿಂದ ಈ ಕೃಷಿ ಮಾಡ್ತಾ ಇದ್ದೀನಿ. ಮತ್ತು ಆವಾಗ ಮೊದಲಿನಿಂದ ಎಲ್ಲ ಬೆಳೆನೂ ಬೆಳೀತಾ ಇದ್ದೀವಿ ನಾವು. ಜೋಳ, ಗೋಧಿ, ಹತ್ತಿ, ಕಬ್ಬು ಎಲ್ಲ ಬೆಳೆನೂ ಬೆಳೀತಾ ಇದ್ದೀವಿ. ಈಗೆಲ್ಲ ಬಾಕಿ ಬೆಳೆ ಎಲ್ಲ ಕಮ್ಮಿ ಮಾಡಿ ಈಗ ಕಬ್ಬು ಮಾತ್ರ ಬೆಳಿತೀವಿ ಅಷ್ಟೇ. ಮತ್ತು ರಾಸಾಯನಿಕ ಗೊಬ್ಬರ ಬಳಕೆ ಭಾಳ ಕಮ್ಮಿ ಮಾಡಿ ಈಗ 4 ವರ್ಷದಿಂದ. ನಾವೀಗ ಕೊಟ್ಟಿಗೆ ಗೊಬ್ಬರ ವಾಪರಿಸ್ತೀವಿ ಮತ್ತು ಜೀವಾಮೃತ ಮಾಡ್ತೀವಿ ನಾವು. ಅದು ಜಾಸ್ತಿ ಅನುಕೂಲ ಅಂತೇಳಿ ನಮಗೆ ಅನಿಸ್ತದೆ. ಈಗ 45 ವರ್ಷಗಳಿಂದ ನೀವು ಮಾಡ್ತಾ ಇದ್ದೀರಿ ಕೃಷಿ. ಶುರು ಮಾಡಿದಾಗ ಏನು 45 ವರ್ಷದ ಹಿಂದೆ ಏನು ಕೃಷಿ ಇತ್ತು ಅದಕ್ಕೆ ಮತ್ತು ಈಗಿನ ಕೃಷಿಗೆ ಭಾಳಷ್ಟು ವ್ಯತ್ಯಾಸಗಳಾದವು. ಆಗಿಂದಕ್ಕೆ ಈಗಿನಗೆ ಸಾಕಷ್ಟು ವ್ಯತ್ಯಾಸ ಇದೆ. ಆಗಿನಗಿಂತಲೂ ಈಗ ಬೆಳೆ ಜಾಸ್ತಿ ಬರ್ತದೆ ಈಗ ಜಮೀನಿನಲ್ಲಿ. ಮತ್ತು ಈ ಆಧುನಿಕ ಇದು ಬಂದಿದ್ದರಿಂದ ಕೆಲಸ ಮಾಡಲಿಕ್ಕೆ ಟ್ರ್ಯಾಕ್ಟರ್ ಅದು ಬಂದಿದ್ರೆ ಅದು ಅನುಕೂಲ ಆಗಿದೆ ಈಗ. ಮತ್ತು ಬೆಳೆ ಚಲೋ ಬರ್ತವೆ ಈಗ ಮೊದಲಿಗಿಂತ. ಆದರೆ ಈಗ ಸದ್ಯ ರಾಸಾಯನಿಕ ಗೊಬ್ಬರ ಇದ್ದಿದ್ದರಿಂದ ಬೆಳೆಗೆ ರೋಗ ಜಾಸ್ತಿ ಬರ್ತಾ ಇದೆ. ನಾವು ಅದನ್ನು ನೋಡಿವಿ. ಮೊದಲು ರಾಸಾಯನಿಕ ಬಳಕೆ ಮಾಡ್ತಿದ್ದೀವಿ, ಆಗ ಬೆಳೆಗೆ ಸಾಕಷ್ಟು ರೋಗ ಬರ್ತಿತ್ತು. ಈ ಜೀವಾಮೃತ ನಾವೇನು ಮಾಡಿದ್ದೀವಿ ಆವಾಗಿನಿಂದ ಬೆಳೆಗೆ ಕಬ್ಬಿಗೆ ಎಲ್ಲ ಬೆಳೆ ನೊಣ ಅಂಥೇಳಿ ಬರೋದು ಅವೆಲ್ಲ ಬರೋಂಗಿಲ್ಲ ಈಗ. ಸುಳಿ ಬೀಳೋದು ಇಂಥವೆಲ್ಲ ಏನು ಆಗಂಗಿಲ್ಲ ಈಗ. ಜೀವಾಮೃತದಿಂದ ಈ ಬೆಳೆಗೆ ರೋಗ ಕಮ್ಮಿ ಆಗಿದೆ. ಮತ್ತು ಈಗ ಒಂದು 2 ವರ್ಷದಿಂದ ಈ ಮೆಕ್ಕೆಜೋಳಕ್ಕೂ ಸಾಕಷ್ಟು ಸುಳಿ ಒಳಗೆ ರೋಗ ಬರ್ತಾಯಿದೆ. ಅದು ರೋಗ ನಮಗೆ ಗೊಂಜಾಳ ಬೆಳಿಲಿಕ್ಕೆ ಬೇಡ ಅನಿಸ್ಬಿಟ್ಟು ನಮಗೆ ಅಷ್ಟು ನಮಗೆ ಅದರೊಳಗೆ ನುಕ್ಸಾನ ಆಯಿತು. ಅದರಿಂದ ಈಗ 2 ವರ್ಷದಿಂದ ನಾವು ಮೆಕ್ಕೆಜೋಳನೂ ಬೆಳೀತಾ ಇಲ್ಲ, ಕೇವಲ ಕಬ್ಬು ಮಾತ್ರ ಬೆಳಿತೀವಿ. ಮತ್ತು ಆ ಜೀವಾಮೃತ ಮಾಡಿದ್ರಿಂದ ನಮಗೆ ಜಾಸ್ತಿ ಅನುಕೂಲ ಆಗಿದೆ ಅಂತ ಹೇಳ್ತೇನೆ. ಈ ಜೀವಾಮೃತ ಮಾಡಬೇಕು, ಅದನ್ನು ಬಳಸಬೇಕು ಕೃಷಿ ಒಳಗೆ ಅನ್ನೋದು ಯಾವ ರೀತಿ ತಾವು ಕಂಡುಕೊಂಡ್ರಿ ಮತ್ತು ಯಾರು ಇದ್ರ ಬಗ್ಗೆ ಮಾರ್ಗದರ್ಶನ ಮಾಡಿದ್ರು ನಿಮಗೆ? ನಾವು ಅದನ್ನು ವಾಟ್ಸಪ್ ಒಳಗೆ ನೋಡಿದ್ದೀವಿ ಅದನ್ನು. ಅದು ಮಹಾರಾಷ್ಟ್ರದೊಳಗೊಂದು ಅಲ್ಲಿ ಯಾವುದೋ ಊರು ನನಗೆ ನೆನಪಿಲ್ಲ, ಅಲ್ಲಿ ಅದು ವಾಟ್ಸಪ್ ಒಳಗೆ ಹಾಕಿದ್ರು ಅವರು. ಅದನ್ನೆಲ್ಲ ನಾವು ನೋಡಿಕೊಂಡು ನಮ್ಮ ಮನೆಯೊಳಗೆ ನಾವು ಮಾಡಿದ್ದೀವಿ ಅದನ್ನು. ಒಂದು 2-3 ಸಲ ನಾವು ಮಾಡಿದ್ಕೊಳ್ಳೆ ಬೆಳೆ ಒಳಗೆ ಫರಕ್ ಕಂಡು ಬಂತ ನಮಗೆ. ಅಂದಮೇಲೆ ನಾವು ಮೇಲೆ ಮೇಲೆ ಅದನ್ನೇ ಮಾಡ್ತಾ ಇದ್ದೀವಿ. ಹಿಂಗೆ ಮಾಡ್ಕೋದು ಮಾಡ್ಕೋದು ನಮಗೆ ಅದು ಒಳ್ಳೇದು ಅಂಥೇಳಿ ಅನಿಸಿದೆ. ಮತ್ತು ಏನೋ ಒಂದು ಸ್ವಲ್ಪ ರೋಗ ಬಂದರೂ ಸುದ್ಧ ಅದೇ ಜೀವಾಮೃತನೇ ನಾವು ಔಷಧಿ ಅಂಥೇಳಿ ನಾವು ಸಿಂಪರಣೆ ಮಾಡಿದರೂ ಸುದ್ಧ ಅನುಕೂಲ ಆಗ್ತದೆ ಅಂತ ಹೇಳಿ. ಅದರಿಂದ ನಿಮಗೆ ಕೀಟ ರೋಗಗಳ ನಿರ್ವಹಣೆ ಕೂಡ ಆಗ್ತಾ ಇದೆ, ಅದ್ರ ಜೊತೆಗೆ ಪೋಷಕಾಂಶಗಳು ಕೂಡ ಸಿಗ್ತಾ ಇದ್ದಾವೆ. ಅದರಿಂದ ಎಲ್ಲರೂ ಆದಷ್ಟು ಇದನ್ನೇ ಮಾಡಬೇಕು ಅಂತೇಳಿ ನಮಗೆ ಅನ್ನಿಸ್ತದೆ ಅದನ್ನು. ಮತ್ತು ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಉಪಯೋಗ ಮಾಡಬೇಕು. ರಾಸಾಯನಿಕ ಗೊಬ್ಬರ ಬಳಕೆ ಕಮ್ಮಿ ಮಾಡಿದರೆ ನಮ್ಮ ಬಾವಿ ಒಳಗಿಂದು ಬೋರ್ ಒಳಗಿನ ನೀರು ಸಿಹಿಯಾಗಿ ಒಳ್ಳೆಯದಾಗಿ ಉಳಿತದೆ. ಅದರಿಂದ ಬೆಳೆಗೂ ಹಿತ ಆಗ್ತದೆ. ಅದು ಈ ರಾಸಾಯನಿಕ ಗೊಬ್ಬರ ಸವಳು ಬಂದಿದ್ದರಿಂದ ಈ ನೀರೆಲ್ಲ ಸವಳಾಗಿದ್ದರಿಂದ ಬೆಳೆನೂ ಯಾವ ಸರಿಯಾಗಿ ಬರೋಂಗಿಲ್ಲ. ಅದಕ್ಕೆ ಸಾಧ್ಯ ಆದಷ್ಟು ಮಟ್ಟಿಗೆ ಜೀವಾಮೃತ ಕೊಟ್ಟಿಗೆ ಗೊಬ್ಬರ ಉಪಯೋಗ ಮಾಡಿ ಬೆಳೆ ಬೆಳಿಬೇಕಂತೇಳಿ ನಮ್ಮ ಅನಿಸಿಕೆ. ನಿಮ್ಮಲ್ಲಿ ನೀರಾವರಿ ಹೆಂಗೆ ಆಗ್ತಾ ಇದೆ, ಏನದ ಸಂಪನ್ಮೂಲ ನಿಮಗೆ? ನಮಗೆ ಬಾವಿ ನೀರಿದೆ, ಬೋರು ಇದೆ, ಬಾವಿ ಬೋರು ಎರಡೂ ಇದೆ. ಬಾವಿಗಿಂತ ಒಂದು ಸ್ವಲ್ಪ ಬೋರಿನ ನೀರು ಜಾಸ್ತಿ ಸಿಹಿ ಅನ್ನಿಸ್ತದೆ ನಮಗೆ. ಮೊದಲೆಲ್ಲ ಬಾವಿದು ಚಲೋನೇ ಇತ್ತು, ಆದರೆ ಈಗ ಅದೆಲ್ಲ ಕೆಟ್ಟ ಹೋಗಿಬಿಡ್ತದೆ. ಈಗ ಬಾವಿ ನೀರು ಯಾಕೆ ಕೆಟ್ಟದಂತೀರಿ, ಹೆಂಗೆ ಏನಾಯಿತು ಅಂತ? ರಾಸಾಯನಿಕ ಗೊಬ್ಬರ ಬಳಕೆಯಿಂದನೇ ಕೆಟ್ಟದ ನಮಗಂತೂ ಹಿಂಗೆ ಅನ್ನಿಸ್ತದೆ. ಆಗ ಮೊದಲೆಲ್ಲ ನೀರು ಸಿಹಿ ಇತ್ತು ನಮ್ಮದು, ನಾವು ಕುಡಿತಿದ್ದೀವಿ. ಈಗ ನಾವು ಊರೊಳಗೆ ಬಂದು ಫಿಲ್ಟರ್ ನೀರು ತೊಗೊಂಡು ಹೋಗಿ ನಾವು ಈಗ ಮನೆಯೊಳಗೆ ನೀರು ಕುಡಿತೀವಿ. ಈಗ ನಮಗೆ ನಮ್ಮ ಬಾವಿ ನೀರು ಕುಡಿಲಿಕ್ಕೆ ಬರುವುದಿಲ್ಲ. ಅದರಿಂದ ರಾಸಾಯನಿಕ ಗೊಬ್ಬರ ಬಳಕೆಯಿಂದನೇ ಇದು ನೀರೆಲ್ಲ ಕೆಟ್ಟ ಹೋಗಿದೆ. ಮತ್ತು ಇದಕ್ಕೆ ಮುಖ್ಯ ಎಲ್ಲ ಕಡಿವಾಣ ಹಾಕಬೇಕಾದ್ರೆ ಗೌರ್ಮೆಂಟ್ನೇ ಮಾಡಬೇಕು. ಇದನ್ನು ಗೌರ್ಮೆಂಟ್ ಇದನ್ನು ರಾಸಾಯನಿಕ ಗೊಬ್ಬರ ಉತ್ಪಾದನೆಯೇ ಬಂದ್ ಮಾಡಿದರೆ ತಾವಾಗೇ ಇವರು ಎಲ್ಲರೂ ಕೊಟ್ಟಿಗೆ ಗೊಬ್ಬರ ಬೆನ್ನೆ ಹಾಕ್ತಾರೆ, ಎಲ್ಲರೂ ಇದನ್ನು ಉಪಯೋಗ ಮಾಡ್ತಾರೆ ಅಂತ ನಮಗೆ ಅನ್ನಿಸ್ತದೆ. ಮತ್ತು ಇವರು ಹಾಗೆ ಅದನ್ನು ಉತ್ಪಾದನೆ ಮಾಡ್ತಾ ಇರೋದು, ಇದನ್ನು ಮಾಡಿರಿ ಅದನ್ನು ಮಾಡಿರಿ ಅಂತ ಹಿಂಗೆ ಹೇಳಿದ್ರೆ ಯಾರು ಮಾಡಲಿಕ್ಕೆ ಹೋಗೋಂಗಿಲ್ಲ. ಅದು ಆದರೆ ಒಂದೇ ಸಲಕ್ಕೆ ಮಾಡೋಕ್ಕೆ ಬರೋಂಗಿಲ್ಲಲ್ಲ, ಅದನ್ನು ಹಂತ ಹಂತವಾಗಿ ನಾವು ಮಾಡಬೇಕಾಗ್ತದೆ. ಒಂದು ವ್ಯವಸ್ಥೆಯನ್ನು ಮೊದಲು ರೂಪಿಸಿಕೊಂಡು ಅದರ ನಂತರ ನಾವು ನಾವು ಬೇಡಾಗಿದ್ದನ್ನು ಬಿಡಬಹುದು. ಹಾಂ ಹಾಂ, ಅದು ಒಮ್ಮೆ ಬಂದ್ ಮಾಡಲಿಕ್ಕೆ ಬರೋಂಗಿಲ್ಲ. ಆದರೂ ಸಾಧ್ಯ ಆದಷ್ಟು ಮಟ್ಟಿಗೆ ಲಘು ಬಂದಾದಷ್ಟು ಒಳ್ಳೆಯದು. ನಮ್ಮ ನೀರು ಚಲೋ ಉಳಿತದೆ, ನಮ್ಮ ಉತ್ಪನ್ನವೂ ಚಲೋ ಸಿಗ್ತದೆ. ಮತ್ತು ಈ ರೋಗ ರುಜಿನಗಳು ಏನು ಬರ್ತಾವೆ ಅವು ಎಲ್ಲ ಕಮ್ಮಿ ಆಗ್ತವೆ. ಮತ್ತು ಈ ರೋಗ ಬರ್ತಾವೆ ಅಂಥೇಳಿ ನಾವು ಇವೆಲ್ಲ ಕೆಮಿಕಲ್ಸ್ ಎಲ್ಲ ಹೊಳಿತೀವಿ, ಔಷಧಿ ಹೊಳಿತೀವಿ ಅದಕ್ಕೆ ಬೆಳೆಗೆಲ್ಲ. ಅದರದೇ ಪರಿಣಾಮ ಆ ಬೆಳೆಯೊಳಗಾಗ್ತದೆ. ಮತ್ತು ಅದರಿಂದ ಅವು ಯಾವ ಬೆಳೆಯೊಳಗೆ ಶಕ್ತಿ ಅಂತೇಳಿ ಉಳಿದೇ ಇಲ್ಲ. ಯಾವುದೇ ಈಗ ನಾವು ತರಕಾರಿ ತೊಗೊಂಬಂದ್ರೆ ತರಕಾರಿ ಒಂದು ದಿವಸ ನಾವು ತಂದು ಮನೆಯೊಳಗೆ ಇಟ್ಟರೆ ಮರು ದಿವಸ ಅದು ಹಾಳಾಗಿ ಹೋಗಿರ್ತದೆ. ಹಿಂಗಾಗಲಿಕ್ಕೆ ಕಾರಣ ಏನು, ಅದರೊಳಗೆ ಆ ಕೆಮಿಕಲ್ ಇರ್ತದೆ ಅಂಥೇಳಿ ಹಿಂಗಾಗ್ತದೆ. ಅದಕ್ಕೆ ಆ ಸಾಧ್ಯ ಆದಷ್ಟು ಈ ಕೆಮಿಕಲ್ ಉಪಯೋಗ ಮಾಡಬಾರ್ದು, ರಾಸಾಯನಿಕ ಗೊಬ್ಬರನೂ ಬಳಕೆ ಮಾಡಬಾರ್ದು ಅಂತೇಳಿ ನಮಗೆ ಅನ್ನಿಸ್ತದೆ. ಈಗೇನು ಮೊದಲು ನೀವೇನು ಬೆಳೆ ಬೆಳೀತಾ ಇದ್ರಿ, ಅವುಗಳ ತಳಿಗಳು ಜವಾರಿ ತಳಿಗಳು ಇದ್ದವು ಆ ಟೈಮ್ನೊಳಗೆ, ಈಗ ಆ ತಳಿಗಳು ನಿಮ್ಮಲ್ಲಿ ಅದಾವ ಏನು, ಕಾಯ್ದಿಟ್ಟಿರೋ ಅಥವಾ ಇಲ್ಲೋ, ಎಲ್ಲಿ ಹೋದವು? ಇಲ್ಲ, ನಮ್ಮ ಹತ್ರನೂ ಈಗ ಉಳಿಲಿಲ್ಲ. ಇವೆಲ್ಲ ಹೊಸ ಹೊಸ ತಳಿನೇ ಬಂದುಬಿಟ್ಟಿದ್ದಾವೆ. ಮೆಕ್ಕೆಜೋಳನೂ ಮೊದಲಿಂದಿತ್ತು, ಅದು ಹೋಗಿಬಿಟ್ಟಿದೆ. ಜೋಳ ಅಂತೂ ಮೊದಲು ಬಿತ್ತಿದ್ವಿ ನಾವು, ಈಗಂತೂ ಜೋಳನೂ ಬಿತ್ತದೇ ಇಲ್ಲ. ಆದರೆ ಎಲ್ಲ ಹೊಸ ಹೈಬ್ರಿಡ್ ಬೀಜ ಬಂದುಬಿಟ್ಟದೆ ಈಗ. ಹಿಂಗಾಗಿ ಯಾವ ಮೊದಲಿನ ಹಳಿ ಬೀಜ ಏನು ಇಲ್ಲೇ ಇಲ್ಲ. ನಿಮ್ಮದು ಶಿಕ್ಷಣ ಎಲ್ಲಿ ತನಕ ಆಗಿದೆ? ನಮ್ಮದು SSLC ತನಕ ಅಷ್ಟೇ ಆಗಿದೆ. ಅದ್ರ ನಂತರ ನಾವು ಈ ಕೃಷಿನೇ ಮಾಡ್ತಾ ಇದ್ವಿ. ಮುಂದೆ ಓದಲಿಲ್ಲ ನೀವು? ಇಲ್ಲ, ಓದಲಿಲ್ಲ. ನಮಗೆ ಇದೇ ಮಾಡಬೇಕಂತೇಳಿ ಭಾಳ ಜಾಸ್ತಿ ಪ್ರೀತಿತ್ತು, ಅದಕ್ಕೆ ಇದರೊಳಗೆ ಮುಂದುವರ್ಕೊಂಡ್ಬಂದೀವಿ ನಾವು. ಮನೆಯೊಳಗೆ ಎಷ್ಟು ಜನ? ನಾವು ಮನೆಯೊಳಗೆ ಒಂದು ನಾವು ಇಬ್ಬರು ಅಣ್ಣ ತಮ್ಮ, ನಮ್ಮ ನಾಲ್ಕು ಮಂದಿ ಭಗಿನಿಯರಿದ್ದರು, ಮತ್ತು ನಮ್ಮ ತಾಯಿ ತಂದೆ, ಹಿಂಗೆ ಸಾಧಾರಣ 8 ಜನ ಇದ್ದೀವಿ. ಎಲ್ಲರೂ ಅವ್ರವ್ರ ಮನೆಗೆ ಹೋಗಿದ್ದಾರೆ. ನಾವೀಗ ನಮ್ಮ ಮನೆಯೊಳಗೆ 4 ಜನ, ನಾನು ನಮ್ಮ ಹೆಂಡತಿ ಇಬ್ಬರು ಮಕ್ಕಳು ಅಷ್ಟೇ. ಈಗ ಒಕ್ಕಲ್ತನ ನೀವೇ ಸ್ವಂತ ಮಾಡ್ತಾ ಇದ್ದೀರಿ, ನಿಮಗೆ ಸಹಾಯ ಯಾರು ಮಾಡ್ತಾ ಇದ್ದಾರೆ? ಇಲ್ಲ, ನಾವು ಒಬ್ಬನೇ ಇದ್ದೀನಿ, ನಾವು ಒಂದು ಆಳು ಇಟ್ಕೊಂಡು ಮಾಡ್ತಾ ಇದ್ದೀನಿ. ನಮ್ಮ ಮಕ್ಕಳಿಗೂ ಅದರೊಳಗೆ ಇಂಟ್ರೆಸ್ಟ್ ಇಲ್ಲ, ಅವರು ಉದ್ಯೋಗ ಮಾಡ್ತಾರೆ. ಹಿಂಗಾಗಿ ಅವರಿಗೂ ನಾವೇನು ಜುಲ್ಮಿ ಮಾಡೋಂಗಿಲ್ಲ ಮಾಡ್ರಿ ಅಂತ. ಮತ್ತು ಈಗಿನ ಪರಿಸ್ಥಿತಿ ನೋಡಿದರೆ ಇವೆಲ್ಲ ಆಳಿನ ಕೂಲಿ ಇಲ್ಲಿ ಭಯಂಕರ ವಿಪರೀತ ಏರಿಬಿಟ್ಟಾವ. ಆ ಲೆಕ್ಕಕ್ಕೆ ಇವಕ್ಕೆಲ್ಲ ನಮಗೆ ದರ ಸಿಗೋಂಗಿಲ್ಲ. ಹಿಂಗಾಗಿ ಅಷ್ಟೊಂದು ಲಾಭದ್ದಂತ ಅನಿಸೋದೆ ಇಲ್ಲಿಗೆ ಕೃಷಿ. ಈಗೇನು ಬೆಳೀತಾ ಇದ್ದೀರಿ ನೀವು? ಈಗ ಸದ್ಯ ಕಬ್ಬು ಮೆಕ್ಕೆಜೋಳ ಅಷ್ಟೇ. ಅದು ಮೆಕ್ಕೆಜೋಳ ಅಂದರೆ ನಮಗೆ ದನಕ್ಕೆ ಮೇವು ಬೇಕು ಅಂಥೇಳಿ ನಾವು ಹಾಕ್ತೀವಿ ಅಷ್ಟೇ. ಅದನ್ನು ಜಾಸ್ತಿ ಮಾಡೋ 1 ಎಕರೆ ಮೆಕ್ಕೆಜೋಳ ಮಾಡ್ತೀವಿ, 3 ಎಕರೆ ಕಬ್ಬು ಬೆಳಿತೀವಿ. ಕಬ್ಬು ಎಲ್ಲಿ ಕೊಡ್ತಾ ಇದ್ದೀರಿ ನೀವು? ಇಲ್ಲಿ ಜಮಖಂಡಿ ಹತ್ರ ಸಿದ್ದಾಪುರ ಅಂತೇಳಿ ಒಂದು ಫ್ಯಾಕ್ಟ್ರಿ ಇದೆ. ಇಲ್ಲಿ ಜಮಖಂಡಿಗೆ ಒಂದು ಫ್ಯಾಕ್ಟ್ರಿ ಇದೆ, ಮತ್ತು ಇಲ್ಲಿ ಕೊಕಟ್ನೂರ್ ಹತ್ರ ರೇಣುಕಾ ಫ್ಯಾಕ್ಟ್ರಿ ಇದೆ. ಯಾವುದಾದ್ರು ಒಂದು ಫ್ಯಾಕ್ಟ್ರಿ ಕಳಿಸ್ತೀವಿ ಪ್ರತಿ ವರ್ಷ. ಈಗ ಕಬ್ಬಿನೊಳಗೆ ನೀವು ಜೀವಾಮೃತ ಉಪಯೋಗ ಮಾಡ್ತಾ ಇದ್ದೀರಿ? ಓ, ಮಾಡ್ತೀವಲ್ಲ, ಕಬ್ಬಿನೊಳಗೆ ಜೀವಾಮೃತನೇ ಜಾಸ್ತಿ ಉಪಯೋಗ ಮಾಡ್ತೀವಿ ನಾವು. ನಾವು ಪ್ರತಿ ಒಂದು ತಿಂಗಳಿಗೆ ಒಂದು ಸಲ ಕಬ್ಬಿಗೆ ಬಿಡ್ತಾನೆ ಇರ್ತೀವಿ ಅದನ್ನು. ಮತ್ತು ಕೊಟ್ಟಿಗೆ ಗೊಬ್ಬರ ಒಂದು ವರ್ಷಕ್ಕೆ ಒಂದು ಸಲ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಅದ್ರ ಮೇಲೆ ಒಳ್ಳೆ ಫಸಲು ಬರ್ತದೆ. ಏನು ಅಂತರ ಇಟ್ಟು ನೀವು ಬೆಳೀತಾ ಇದ್ದೀರಿ? ಕಬ್ಬಿಂದ ಈಗ ನಾವು 3.5 ಫೂಟ್ ಅಂತರ ಇಟ್ಟು ಬೆಳಿತೀವಿ. ಹೀಗೆ ಕೆಲವೊಬ್ಬರು ಅಂತಾರೆ 4 ಫೂಟ್ ಇಡಬೇಕು ಅಂತೇಳಿ ಅಂತಾರೆ. ಅದು ಇನ್ನು ಮುಂದೆ ಅದನ್ನು ಮಾಡಿ ನೋಡ್ಬೇಕಂತೇಳಿ ವಿಚಾರ ಅದ ನಮ್ಮದು. ಮೊದಲೆಲ್ಲ 3.5 ಫೂಟ್ ಇರ್ತಿದ್ದೀವಿ ನಾವು. 3 ಇದೀಗ ಈಗ ನಾವು ಈ ಸಲ ನಾವು 3.5 ಫೂಟ್ ಮಾಡಿವಿ, ಇನ್ನು ನೋಡೋದಿಲ್ಲ 4 ಫೂಟ್ ಮಾಡಿ ನೋಡಬೇಕು. ಸಕರಮರ, ಈಗ ನೀವು ವಿಜ್ಞಾನಿಗಳನ್ನು, ಕೃಷಿ ವಿಜ್ಞಾನಿಗಳೇನಿರ್ತಾರೆ, ಅವರ ಸಹಾಯ ಸಹಕಾರ ಮಾರ್ಗದರ್ಶನ ಯಾವಾಗಾದರೂ ತೊಗೊಂಡಿರಿ, ಈ ರೀತಿ ನಾವು ಒಕ್ಕಲ್ತನ ವೈಜ್ಞಾನಿಕವಾಗಿ ಮಾಡಬೇಕು ಅನ್ನುವಂಥ ಒಂದು ವಿಚಾರದೊಳಗೆ? ಇಲ್ಲ, ಹಾಗೆಲ್ಲ ಯಾವಾಗ ಏನು ಯಾರಿಗೂ ಮಾತಾಡಿಲ್ಲ. ನಾವು ಗ್ರಾಮ ಸೇವಕರು ಬರ್ತಿರ್ತಾರೆ, ಗ್ರಾಮ ಸೇವಕರು ನಮಗೆ ಏನು ಒಂದು ಸ್ವಲ್ಪ ಹೇಳ್ತಾರೆ, ಅದ್ರ ಮೇಲೆ ಮಾಡ್ಕೋತ ಬಂದಿದ್ದಾರೆ ಅಷ್ಟೇ. ಯಾಕಂದ್ರೆ ಈಗ ಬಹಳಷ್ಟು ಮುಂದೆ ಹೋಗಿದೆ ವಿಜ್ಞಾನ, ಅದನ್ನ ನೀವು ನಿಮ್ಮ ಹೊಲದೊಳಗ ಅಳವಡಿಸಿಕೊಂಡ್ರಿ ಅಂತಂದ್ರೆ ಒಳ್ಳೆ ಇಳುವರಿ ತಗೊಳ್ಳೋದಕ್ಕೆ ನಿಮಗೆ ಅನುಕೂಲ ಆಗ್ತದೆ, ಮತ್ತು ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗೋದಕ್ಕೆ ನಿಮಗೆ ಭಾಳ ಅನುಕೂಲ ಆಗ್ತದೆ. ಆ ನಿಟ್ಟಿನೊಳಗೆ ನೀವು ವಿಜ್ಞಾನಿಗಳ ಸಂಪರ್ಕ ಇರ್ಬೋದು, ಅಧಿಕಾರಿಗಳ ಸಂಪರ್ಕ ಇರ್ಬೋದು, ಇದರೊಳಗೆ ನೀವು ಅವರ ಮಾರ್ಗದರ್ಶನ ತಗೊಳ್ಳೋದು ಭಾಳ ಒಳ್ಳೆಯದು. ಹಾಂ ಹಾಂ, ಅದು ಇನ್ನು ಮುಂದೆ ನಾವು ಅದನ್ನು ಮಾಡ್ತೀವಿ, ಅದನ್ನು ಅವ್ರು ಸಂಪರ್ಕ ಮಾಡಿಕೊಂಡು ಅವ್ರು ಏನು ಹೇಳ್ತಾರೆ ಆ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ. ಈಗ ಮೇವಿಗಾಗಿ ನೀವು ಮೆಕ್ಕೆಜೋಳ ಬೆಳೀತಾ ಇದ್ರಿ, ಮುಖ್ಯವಾಗಿ ಮೇವು ಆದ್ರೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತು. ಒಂದು ವೇಳೆ ಮೇವು ಇದ್ದಿದ್ದಿಲ್ಲ ಅಥವಾ ಮೆಕ್ಕೆಜೋಳ ಇದ್ದಿದ್ದಿಲ್ಲ ಅಂತಂದ್ರೆ ಏನು ಪರಿಸ್ಥಿತಿ ಆಗ್ತದೆ? ನಾವೀಗ ಹುಲ್ಮೇವು ಅಂಥೇಳಿ ಇರ್ತದೆ, ಅದನ್ನು ಹಚ್ಚಿವೆ ಒಂದು ಸ್ವಲ್ಪ, ಅದನ್ನು ಹಾಕ್ತೀವಿ. ಮತ್ತು ಈ ಒಣ ಕಣಿಕೆ ಬೇಕಂಥೇಳಿ ಇದನ್ನು ಸ್ವಲ್ಪ ಹಾಕಿ ಇದನ್ನು ಮಾಡಿಟ್ಟಿರ್ತೀವಿ ನಾವು. ಮತ್ತು ಹೆಚ್ಚಾಗಿ ವಾಪಸ್ ಅಂದರೆ ಅದು ಏನು ಹಸಿ ಮೇವು ಏನು ಇರ್ತದೆ, ದಿನ ನಾವು ಹಿಂಗೆ ಒಂದು 20 ಮಳಿ ಹಚ್ಚಿಬಿಟ್ಟಿವಿ ನಾವು ಅದನ್ನು. ಈ ಕಡೆ ಕಳ್ಕೋತಾ ಆ ಕಡೆ ಹೋಗೋ ತನಕ ಅದೆಲ್ಲ ಈ ಕಡೆ ಮತ್ತೆ ಬೆಳೀತಿರ್ತದೆ, ಅದನ್ನು ವಾಪರ್ಸಿವಿ. ಮತ್ತು ಉಳಿದ ಹೊತ್ತಿಗೆ ಕಣಕಿ ಉಪಯೋಗ ಮಾಡ್ತೀವಿ. ನಮಗೆ ಸರ್ ಕಮ್ಮಿ ಬಿದ್ದರೆ ಮತ್ತೆ ಹೊರಗೆ ಕೊಂಡು ತೊಗೊಂಡ್ಬರ್ತೀವಿ. ಯಾವಾಗಾದರೂ ನಿಮಗೆ ಮೇವಿನ ತೊಂದರೆ ಆಗಿದೆ? ಇಲ್ಲಿ ತನಕ ಯಾವಾಗ ಇನ್ನೂ ಆಗಲಿಲ್ಲ ನಮಗೆ, ಅಷ್ಟೇ ಮೇವು ಇದ್ದೇ ಇರ್ತದೆ. ಮತ್ತು ಕಬ್ಬಿನ ಒಳಗೂ ಮೇವು ಸಿಗ್ತಿರ್ತದೆ ನಮಗೆ, ಅದನ್ನು ಉಪಯೋಗ ಮಾಡ್ತೀವಿ ನಾವು. ಒಳ್ಳೆಯದು ಸಕಾರಾಮ್ ಅವರು, ಯಾರಾದರೂ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರನ್ನು ಕೊಡ್ತೀರಿ? ಹಾಂ ಕೊಡ್ತೀನಿ, 8497842128. ಆತ್ಮೀಯರೆ, ಸಖಾರಾಮ್ ಗೋಂಡೆ ಅವರು ಈಗೇನು ತಮ್ಮ ನಂಬರನ್ನು ಹೇಳಿದ್ದಾರೆ, ನಾನು ಹೇಳ್ತೀನಿ ಒಂದ್ಸಲ, ತಾವು ಬರ್ಕೊಳ್ಬೋದು. 8494972128 ಈ ನಂಬರನ್ನು ಸಂಪರ್ಕ ಮಾಡಿ ಗೋವಂಡೆ ಅವ್ರ ಜೊತೆಗೆ ಮಾತಾಡ್ಬೋದು, ಮತ್ತು ಅವರ ಅನುಭವಗಳನ್ನು ಪಡ್ಕೊಳ್ಬೋದು. ಒಳ್ಳೆಯದು ಸಖಾರಾಮ್ ಗೋವಂಡೆ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ಯಾವ ರೀತಿ ತಾವು ಕಾಲಾಂತರದಿಂದ ಕೃಷಿ ಮಾಡ್ತಾ ಬಂದಿದ್ದೀರಿ, ಆಗಿನ ಪರಿಸ್ಥಿತಿ ಏನಿತ್ತು, ಈಗ ಯಾವ ರೀತಿ ಪರಿಸ್ಥಿತಿ ಆಗಿದೆ ಅನ್ನೋದ್ರ ಬಗ್ಗೆ ತಮ್ಮದೇ ಆದಂತಹ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಆಯುಷ್ಮಾನ್ ಕಾರ್ಡ್ ಅನ್ನು ಉಚಿತವಾಗಿ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಗ್ರಾಮವನ್ಗೆ ಭೇಟಿ ಕೊಡಿ, ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪಿಎನ್ಜಿ ದೊರೆತಿದೆ. ಚಿನ್ನ ಹಾಗೂ ವಜ್ರದ ಆಭರಣಗಳ ಖರೀದಿ ವೇಳೆ ಚಿನ್ನದ ನಾಣ್ಯ ಉಚಿತ. ಸೆಪ್ಟೆಂಬರ್ 26 ಅಕ್ಟೋಬರ್ 3 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸೆರಾಫ್ ಮತ್ತು ಜುವೆಲ್ಲರ್ಸ್, ನಿಯಮಗಳು ಅನ್ವಯ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ರೈತ ಬಂಧುವರೇ, ನುವಾಲ್ಗಿಯನ್ನ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕೃಷಿಕರು ಬಳಸುವ ಹಿನ್ನೆಲೆಯಲ್ಲಿ ಇವತ್ತು ಅರಸೀಕೆರೆ ತಾಲೂಕು ಸಿದ್ದರಹಳ್ಳಿಯ ಎಸ್ ರಮೇಶ್ ಅವರ ಜೊತೆಗೆ ಮಾತನಾಡ್ತಾ ಇದ್ದೀವಿ. ಟೊಮ್ಯಾಟೋದಲ್ಲಿ ಅವರು ಬಳಕೆ ಮಾಡಿಕೊಂಡು ಒಳ್ಳೆ ಪರಿಣಾಮವನ್ನು ಕಂಡಿದ್ದಾರೆ. ರಮೇಶ್ ಅವರೇ, ಎಷ್ಟು ವರ್ಷಗಳಿಂದ ಬಳಸ್ತಿದ್ರಿ, ಹೇಗೆ ಬಳಸ್ತಿದ್ರಿ, ಏನು ಕಂಡಿದ್ದು ನೀವು? ಸರ್, 2 ಬಳಸ್ತಾ ಇದ್ದೀನಿ. ಬರೀ ನೋವಾಲ್ಗೆ ಬೆಳೆಸಿರೋದು ಇದೇ ಫಸ್ಟ್. ಮುಂಚೆ ಬೇರೆ ಇದ್ರೊಳಗೆ ಮಿಕ್ಸ್ ಮಾಡಿ ಬೆಳೆಸಿದ್ದೆ, ಆದ್ರಿಂದ ನನಗೆ ಅದರ ರಿಸಲ್ಟ್ ಗೊತ್ತಾಗ್ಲಿಲ್ಲ. ಈ ವರ್ಷ ಬರೀ ಅದನ್ನೇ ಬಳಸಿರೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ಸುಮಾರು 15-20 ಟೊಮೆಟೋ ಬೆಳೀತಾನೆ ಇರ್ತೀನಿ. ಅವಾಗೆಲ್ಲ ರಾಸಾಯನಿಕ ಔಷಧಿಗಳು ಎಲ್ಲ ಬಳಸ್ತಾ ಇದ್ದೆ. ಟೊಮೆಟೋಕ್ಕೆ ಮುಖ್ಯವಾಗಿ ಕರುಕು ರೋಗ ಅಂತ ಬರುತ್ತೆ, ಬೆಂಕಿ ರೋಗ ಅಂತ ಹೇಳ್ತಾರೆ. ಯಾವುದೇ ರಾಸಾಯನಿಕ ಅವ್ರು ಎಷ್ಟೇ ಕೊಟ್ಟು ನಾವು ಅವ್ರು ಹೇಳಿದ್ದೆಲ್ಲ ಹೊಡೆದ್ರು ಅದು ಒಂದು ಕಾಲು ಭಾಗ ಅದು ಕಂಟ್ರೋಲ್ ಆಗ್ತಾನೆ ಇರಲಿಲ್ಲ. ಮತ್ತೆ ಈ ಸಲ ನಾನು ನೋವಾಲ್ಗೆ ಬಳಸಿರೋದ್ರಿಂದ ಸುಮಾರು ಒಂದು 99% ಅದು ಇಲ್ಲ ಈ ಸಲ. ನೋವಾಲ್ಗೆಯನ್ನು ಬಳಕೆ ಮಾಡಿರುವ ಹಿನ್ನೆಲೆಯಲ್ಲಿ ಟೊಮ್ಯಾಟೋ ಬೆಳೆಯ ಬೆಳವಣಿಗೆ, ಇಳುವರಿ ಮತ್ತು ಮಾರಾಟದ್ದು? ಸರ್, ತುಂಬಾ ಚೆನ್ನಾಗಿ ಬೆಳೆದಿದೆ. ಹೇಳಬೇಕು ಅಂದ್ರೆ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಈ ಬೆಳೆ ನೋಡಿದ್ರೆ ಸ್ವಲ್ಪ ನೆರಳಿರ್ಬೇಕು ಅಂತ ತೆಂಗಿನ ತೋಟದಲ್ಲಿ, ತೋಟಕ್ಕೂ ಅನುಕೂಲ ಆಗುತ್ತೆ ಒಂದು ದೃಷ್ಟಿಯಿಂದ ನಾನು ತೆಂಗಿನ ತೋಟದಲ್ಲಿ ಬೇಸಿಗೆ ಬೆಳಿತೀನಿ. ಸುಮಾರು 5 ಬೆಳವಣಿಗೆ ಆಗಿದೆ. ನಾನು ತಂತಿ ಬಿಟ್ಟಿದ್ದಕ್ಕಿಂತ ಜಾಸ್ತಿ ಬೆಳವಣಿಗೆ ಆಗಿದೆ. ಮತ್ತೆ ಫಸಲು ರಾಸಾಯನಿಕ ಬೆಳೆಸಿದಾಗಲೂ ಇಷ್ಟೊಂದು ಫಸಲು ನೋಡಿಲ್ಲ. ಆ ಫಸಲಿಗಿಂತ ಮುಖ್ಯವಾಗಿ ಕ್ವಾಲಿಟಿ, ಅದ್ರ ಸೇನಿಂಗ್ ಮತ್ತೆ ಗಾತ್ರ ಮಾರ್ಕೆಟ್ಗೆ ಹೋದಾಗ ನಮ್ಮದಕ್ಕೆ 100 ರೂಪಾಯಿ ರೇಟ್ ಜಾಸ್ತಿ ಕೊಡ್ತಾ ಇದಾರೆ. ಯಾಕೆಂದ್ರೆ ಅದು ಕ್ವಾಲಿಟಿ ನೋಡಿ, ಅದು ಬೇರೆಯವರು ನನಗೆ ಬೇಕು ಅಂತ ಆರಿಸ್ಕೊಂಡು ಇಟ್ಕೊಂತಾರೆ. ಆ ರೀತಿ ಕ್ವಾಲಿಟಿ ಬರ್ತಾ ಇದೆ, ಇಳುವರಿನ ಚೆನ್ನಾಗಿ ಬರುತ್ತೆ. ಖರ್ಚು ವೆಚ್ಚದ ಬಗ್ಗೆ ಹೇಳಿ. ಈಗ ರಾಸಾಯನಿಕ ಗೊಬ್ಬರಗಳು ವಿಷಯಗಳನ್ನ ಬಳಕೆ ಮಾಡಿದಾಗ 3,000 ಗುಣಿ ಟೊಮ್ಯಾಟೋಕ್ಕೆ ಎಷ್ಟು ಈ ಹಿಂದೆ ಆಗ್ತಾ ಇತ್ತು, ಈಗ ನೂವಲ್ಗೆನ ನೀವು ಉಪಯೋಗಿಸ್ಕೊಳ್ತಿದ್ರಲ್ಲಿ ಎಷ್ಟು ವೆಚ್ಚ ಆಗ್ತಾ ಇದೆ? ಒಂದೇನಂದ್ರೆ ನಾನು ಯಾವಾಗ್ಲೂ ಆಳಿನ ಮೇಲೆ ಅವಲಂಬನೆ ಆಗಲ್ಲ, ಆದಷ್ಟು ನಾನು ಸ್ವಂತಕ್ಕೆ ಕೆಲಸ ಮಾಡ್ತೀನಿ. ಅದರಿಂದ ಆಳಿನ ಖರ್ಚು ನನಗೆ ಭಾರಿ ಕಡಿಮೆ. ಮತ್ತೆ ರಾಸಾಯನಿಕ ವಿಷಯಕ್ಕೂ ಅಂದ್ರೆ ನಾನು ಇದಕ್ಕೆ ಇಷ್ಟಕ್ಕೆ ಇದೇ ತರ ಬೆಳೆ ತೆಗಿಯಕ್ಕೆ ನಾನು 6,000 ರೂಪಾಯಿ 7,000 ರೂಪಾಯಿವರೆಗೂ ಖರ್ಚು ಮಾಡ್ತಿದ್ದೆ. ಯಾಕೆ ಅಂದ್ರೆ ಸ್ವಲ್ಪ ರೇಟ್ ಮಾರ್ಕೆಟ್ ಅಲ್ಲಿ ಜಂಪ್ ಇದೆ ಅಂದ್ರೆ ನಮಗೆ ಆಸೆ ಜಾಸ್ತಿ, ಹಂಗಾಗಿ ನಾನು ರಾಸಾಯನಿಕ ಮತ್ತೆ ಕೊಡೋದು ಇದೆಲ್ಲ ಮಾಡ್ತಾ ಇದ್ದೆ. ಈ ಸಲ ಏನು ಮಾಡ್ಲಿಲ್ಲ, ಗಟ್ಟಿ ಮನಸ್ಸು ಮಾಡಿ ಇದನ್ನೇ ಉಪಯೋಗಿಸ್ತಾ ಇದ್ರಿಂದ 500 ಮಿಲಿ ನೋವಲ್ಗೆ 900 ರೂಪಾಯಿ ಬರೀ ಇದನ್ನೇ ಕೊನೆವರೆಗೂ 15 ದಿವಸಕ್ಕೆ ಒಂದ್ಸಲ ಬಳಸಿದ್ನಿ, ಒಂದು 6 ಸಲ ಏನೋ ಸ್ಪ್ರೇ ಮಾಡಿದೀನಿ. ರಾಸಾಯನಿಕ ಇಲ್ಲದೇನೆ ಬರೀ 1/2 ಲೀಟರ್ ನೋವಲ್ಗೆ ಬಾಟ್ಲ್ ನಲ್ಲಿ ಬೆಳೆ ಬಂದಿದೆ. ಬೆಳೆನೂ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಇಳುವರಿನೂ ಚೆನ್ನಾಗಿದೆ, ತುಂಬಾ ಅನುಕೂಲ ಆಗಿದೆ. ನೋವಲ್ಗೆನ್ನ ಉಪಯೋಗಿಸಿಕೊಂಡಿದ್ರಿಂದ ಖರ್ಚು ಕಡಿಮೆ ಆಯ್ತು, ಮತ್ತೆ ಬೆಳೆ ಚೆನ್ನಾಗಿದೆ, ಆರೋಗ್ಯಕರವಾಗಿದೆ, ಖರೀದಿ ಮಾಡೋರು ಇಷ್ಟಪಟ್ಟು ಹೆಚ್ಚು ಬೆಲೆಯನ್ನ ಕೊಡ್ತಿದಾರೆ ಅಂತ ಹೇಳ್ತಾ ಇದ್ರಿ. ನಿಮ್ ನೋಡ್ಕೊಂಡು ಬೇರೆಯವರು ಏನ್ ಹೇಳ್ತಿದ್ರೆ? ಸರ್, ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತಾ ಇದೀನಿ, ನಮ್ಮೂರಲ್ಲಿ ಸುಮಾರು ತರಕಾರಿ ಬೆಳೀತಾರೆ, ಅವ್ರಿಗೆಲ್ಲ ಹೇಳಿದೀನಿ ಸರ್, ಅದು ಖಂಡಿತ ಉಪಯೋಗ ಆಗತ್ತೆ ಅಂತ ನನ್ನ ನಂಬಿಕೆ. ಆಲಿಕಲ್ಲು ಬಂದಾಗ ಮರುದಿನ ಸಿಂಪರಣೆ ಮಾಡಿದೆ, ಕಾಯಿಗಳಿಗೆ ಹೊಡೆತ ಆಗ್ಲಿಲ್ಲ, ಏನು ಸಮಸ್ಯೆ ಆಗ್ಲಿಲ್ಲ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ. ಹೌದು ಸರ್, ಈಗ ಮುಂಗಾರು ಅಡ್ಡ ಮಳೆ, ಒಂದ್ಸಲ ರಾತ್ರಿ 8 ಗಂಟೆಯಲ್ಲಿ ಆನೆಕಲ್ ಮಳೆ ಬಿತ್ತು, ತುಂಬಾ ಆತಂಕ ಆಯ್ತು ನನಗೆ. ಯಾಕೆಂದ್ರೆ ಆನೆಕಲ್ ಮಳೆ ಬಿದ್ದಾಗ ಅವಾಗೆಲ್ಲ ತುಂಬಾ ಕಾಯಿ ಈಚು ಇಲ್ಲ ಹೂವೆಲ್ಲ ಇತ್ತು. ಆನೆಕಲ್ ಬಿದ್ರೆ ಟೊಮೆಟೊ ಬೆಳೆ ಇರೋದೇ ಇಲ್ಲ, 90% ಡ್ಯಾಮೇಜ್ ಆಗುತ್ತೆ. ನಾನು ಹೋಗಿ ನೋಡಿದೆ, ಆಮೇಲೆ ಕಾಯಿ ಎಲ್ಲ ದಪ್ಪಾಗಿತ್ತು, ಅದ್ರ ಮೇಲೆ ಸ್ವಲ್ಪ ಡ್ಯಾಮೇಜ್ ಆದಂಗೆ ಕಾಣಿಸ್ತು. ನಮ್ಗೆ ಅವಾಗ ಏನನ್ನಿಸ್ತು, ಮಧ್ಯಾಹ್ನ ಬಿಸಿಲತ್ತಿದ್ದ, ಮತ್ತೆ ಸ್ಪ್ರೇ ಮಾಡ್ಬಿಟ್ಟೆ. ಅವತ್ತೆ 2 ದಿವಸ ಮಳೆ ಬರಲಿಲ್ಲ, ಒಂದ್ ವಾರ ನೋಡಿದ್ರೆ ಕಾಯಿ ಹಂಗೆ ಕೂಡ್ಕೊಂಡ್ಬಿಡ್ತು. ಆನಕಲ್ ಮಳೆಗೆ ಏನು ನನಗೆ ಎಫೆಕ್ಟ್ ಆಗ್ಲಿಲ್ಲ, ಮಾಮೂಲಿ 100% ಬೆಳೆ ನನಗೆ ಸಿಕ್ತು. ನನಗೆ ಅವಾಗ ತುಂಬಾ ಆಶ್ಚರ್ಯ ಆಯ್ತು, ಈ ಸಲ ಬೆಳೆ ಹೋಗೇ ಬಿಡ್ತು ಅಂತ ಆತಂಕದಲ್ಲಿ ಇದ್ದಿದ್ದು, ಯಾವುದೇ ತೊಂದರೆ ಇಲ್ದಂಗೆ ಬೆಳೆ ಬಂತು. ಅದರಿಂದ ನನಗೆ ಇನ್ನೂ ನಂಬಿಕೆ ತುಂಬಾ ಜಾಸ್ತಿ ಆಯ್ತು, ಇದರಿಂದ ನನಗೆ ತುಂಬಾ ಅನುಕೂಲ ಆಗ್ತಾ ಇದೆ ಅಂತ ನಂಬಿಕೆ ಬಂದಿದೆ. ಪರಿಸರ ಪ್ರಿಯ ಪದಾರ್ಥವಾದ ನೂವಾಲ್ಗೆಯನ್ನ ಇಷ್ಟಪಟ್ಟು ಬಳಸಿದಿರಿ, ಪರಿಣಾಮವನ್ನು ಕಂಡಿದರೆ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರೆ ನಿಮ್ಮ ಸಂಖ್ಯೆಯನ್ನ ಹೇಳ್ಬೋದಾ? 9980637 39. ಹೆಚ್ಚಿನ ಮಾಹಿತಿಗೆ ನೂಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 9449611878 9449611878. ಇದುವರೆಗೆ ನೂಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಚಿನ್ನ ಹಾಗೂ ವಜ್ರದ ಆಭರಣಗಳ ಖರೀದಿಯ ಮೇಲೆ ಚಿನ್ನದ ನಾಣ್ಯ ಉಚಿತ. ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 3ರವರೆಗೆ ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸೆರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಯಮಗಳು ಅನ್ವಯ. ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ? ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ? ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ vijaypuraakashavani@gmail.com. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.